अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮಲ್ಲಿಗೆ ಹೂವಿನ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಅವರೊಡನೆ ಸಂದರ್ಶನ ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆಧಾರಣೆ. ಹಾಗಾದರೆ ಆರಂಭದಲ್ಲಿ ಕೇಳೋಣ ಮಲ್ಲಿಗೆ ಹೂವಿನ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಅವರೊಡನೆ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಾಗಿರ್ಬೋದು, ಕಲ್ಯಾಣ ಕರ್ನಾಟಕದ ಭಾಗದಲ್ಲಾಗಿರ್ಬೋದು, ರೈತ ಬಾಂಧವರು ಅಲ್ಲಲ್ಲಿ ಹೂವಿನ ಬೆಳೆಯನ್ನು ಬೆಳೆತಿದ್ದಾರೆ. ಕಾಲಕಾಲಕ್ಕೆ ಯಾವ ಒಂದು ಹಬ್ಬಗಳು ಬರ್ತವೆ, ದೀಪಾವಳಿ ಆಗಿರ್ಬೋದು, ದಸರಾ ಆಗಿರ್ಬೋದು, ರಂಜಾನ್ ಆಗಿರ್ಬೋದು, ಬೇರೆ ಬೇರೆ ಕಾಲಕ್ಕೆ ಅನುಗುಣವಾಗಿ ಜೊತೆಗೆ ಬಹುವಾರ್ಷಿಕ ಹೂವಿನ ಬೆಳೆಗಳನ್ನು ಕೂಡ ರೈತ ಬಾಂಧವರು ಬೆಳೆದು ಒಳ್ಳೆಯ ಲಾಭವನ್ನು ಪಡ್ಕೊಳ್ತಿದ್ದಾರೆ. ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಹೂವಿನ ಬೇಸಾಯ ಹೇಗೆ ಮಾಡ್ಕೋಬೇಕು, ಅದರಲ್ಲಿ ಬರುವಂತಹ ಒಂದು ಸಮಸ್ಯೆಗಳು ಏನಿದ್ದಾವೆ, ಅವುಗಳನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಿದರೆ ರೈತ ಬಾಂಧವರು ಹೆಚ್ಚಿನ ಇಳುವರಿಯನ್ನು ಪಡ್ಕೊಂಡು ಕಡಿಮೆ ಖರ್ಚಿನಲ್ಲಿ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಎಂಬಂಥ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವಿಷಯದ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ, ಇವರು ಕೀಟ ವಿಜ್ಞಾನಿಗಳು, ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ಮಲ್ಲಿಗೆ ಬೇಸಾಯ ನಮ್ಮ ಲಿಂಗಸೂರು ತಾಲೂಕಿನಲ್ಲಿ ಜೊತೆಗೆ ದೇವದುರ್ಗ ತಾಲೂಕಿನಲ್ಲಿ ಅಲ್ಲಲ್ಲಿ ರೈತ ಬಾಂಧವರು ತೋಟಗಾರಿಕೆ, ಮುಖ್ಯವಾಗಿ ನೀರಿನ ವ್ಯವಸ್ಥೆ ಇರುವಂತಹ ರೈತ ಬಾಂಧವರು ಸ್ವಲ್ಪ ಪ್ರಮಾಣದಲ್ಲಿ ಮಲ್ಲಿಗೆ ಹೂವಿನ ಬೇಸಾಯವನ್ನು ಮಾಡ್ತಾರೆ. ಮುಖ್ಯವಾಗಿ ನಮ್ಮ ವಾತಾವರಣಕ್ಕೆ ಮಲ್ಲಿಗೆ ಹೂವಿನ ಪರಿಚಯವನ್ನು ನಮ್ಮ ರೈತ ಬಾಂಧವರಿಗೆ ಹೇಗೆ ಮಾಡ್ಕೋಬಹುದು, ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ರೈತ ಬಾಂಧವರೇ ನಮಸ್ಕಾರ. ತಮಗೆ ಈ ಮಲ್ಲಿಗೆ ಬೆಳೆ ಬಗ್ಗೆ ಕೆಲವು ಮಾಹಿತಿಯನ್ನು ಇವತ್ತು ನಾನು ಕೊಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಮಲ್ಲಿಗೆ ಬೆಳೆ ಅಂತಕ್ಕಂಥದ್ದು ಇದೊಂದು ಹೂವಿನ ಬೆಳೆ, ಅದರಲ್ಲೂ ಬಹುವಾರ್ಷಿಕವಾದಂಥ ಒಂದು ಹೂವಿನ ಬೆಳೆ ಆಗಿದೆ. ಇದನ್ನು ಈ ಭಾಗದಲ್ಲಿ ಅಥವಾ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ಬೋದು ಒಂದು ಆದಾಯ ತರತಕ್ಕಂಥ ಬೆಳೆ ಅಂಥೇಳಿನೇ ರೈತರು ಬೆಳೀತಿದ್ದಾರೆ. ಅಂದರೆ ಕಡಿಮೆ ಜಮೀನಲ್ಲಿ ಒಂದು ಅರ್ಧ ಎಕರೆ ಇರ್ಬೋದು, ಒಂದು ಎಕರೆ ಇರ್ಬೋದು, ಅಷ್ಟು ಜಮೀನಲ್ಲಿ ಬೆಳೀತಾರೆ. ಅಂದರೆ ಇದನ್ನು ಬಿಡಿಸ್ತಕ್ಕಂಥ ಏನು ರೈತರಿಗೆ ಏನಂದರೆ ಈಗ ಹೂವಿನ ಆಳುಗಳ ಲಭ್ಯತೆ, ಹೂವನ್ನು ಏನು ಬಿಡಿಸ್ಲಿಕ್ಕೆ ಆಳುಗಳು ಏನು ಬೇಕಾಗ್ತದೆ ಅದರ ಒಂದು ಲಭ್ಯತೆ ನೋಡಿಕೊಂಡು ರೈತ ಬಾಂಧವರು ಅರ್ಧ ಎಕರೆ ಒಂದು ಎಕರೆ ಒಂದು ಪ್ರದೇಶದಲ್ಲಿ ಬೆಳೀತಿದ್ದಾರೆ. ಈ ಮಲ್ಲಿಗೆ ಅಂತಕ್ಕಂಥದ್ದು ಆಗಲೇ ತಾವು ಹೇಳಿದಂಗೆ ಇದೊಂದು ಹೂವಿನ ಬೆಳೆ, ಭಾಳ ಎಲ್ಲರೂ ಇಷ್ಟಪಡ್ತಕ್ಕಂಥ ಬೆಳೆ. ಎಲ್ಲ ಶುಭ ಸಮಾರಂಭ ಇರ್ಬೋದು, ಪೂಜೆ ಪುನಸ್ಕಾರಗಳಿರ್ಬೋದು, ಎಲ್ಲದರಲ್ಲೂ ಮಲ್ಲಿಗೆ, ಅದರಲ್ಲೂ ಹೆಣ್ಮಕ್ಳು ಭಾಳ ಇಷ್ಟಪಡ್ತಕ್ಕಂಥ ಒಂದು ಹೂವು ಅಂತಲೇ ಹೇಳ್ಬೋದು. ಅದರಲ್ಲೇ ಇದನ್ನು ಸುಗಂಧ ದ್ರವ್ಯನೂ ಕೂಡ ಇದನ್ನು ತೆಗಿತಾರೆ. ಈಗ ನಮಗೆ ಪರ್ಫ್ಯೂಮ್ಸ್ ಅಂತ ಏನು ಕರಿತೀವಿ, ಆ ಸುಗಂಧ ದ್ರವ್ಯನೂ ಕೂಡ ಇದರಿಂದ ಬಟ್ಟೆ ಇಳಿಸಿ ತಯಾರು ಮಾಡ್ತಕ್ಕಂಥದ್ದು ನಡೀತಾ ಇದೆ. ಸೊ ಹಂಗಾಗಿ ಇದು ಮುಖ್ಯವಾಗಿ ಒಂದು ಆದಾಯ ತರ್ತಕ್ಕಂಥ ಬೆಳೆ ಅನ್ಬೋದು. ತಾವು ಕೇಳಿದಂಗೆ ಈ ಬೆಳೆಗೆ ಏನಪ್ಪ ಅಂದರೆ ಒಂದು ಹವಾಗುಣ ಅಂತಂದರೆ ಹೆಚ್ಚಾಗಿ ಒಂದು ಆರ್ದ್ರತೆ, ಶುಷ್ಕ ಆರ್ದ್ರತೆ ಇರತಕ್ಕಂಥ ಒಂದು ಹವಾದ ಒಂದು ವಾತಾವರಣ ಇರ್ಬೋದಾಗುತ್ತೆ. ಮತ್ತು ಮಣ್ಣು ಏನಪ್ಪ ಅಂದರೆ ನೀರು ಬಸಿದು ಹೋಗ್ತಕ್ಕಂಥ ಮರಳು ಮಿಶ್ರಿತವಾದಂಥ ಒಂದು ಗೋಡು ಮಣ್ಣು ಇದ್ದರೆ, ಮತ್ತು ಅದರಲ್ಲಿ ರಸಸಾರ ಅಂತ ಹೇಳಿ ಕರಿತೀವಿ ನಾವು, ಆ ರಸಸಾರದ ಒಂದು ಮಿತಿ 5-6 ಇತ್ತಪ್ಪ ಅಂತಂದರೆ ಒಳ್ಳೆಯ ಒಂದು ಉತ್ತಮ ರೀತಿಯಲ್ಲಿ ನಾವು ಬೆಳೆಯನ್ನು ಬೆಳ್ಕೋಬಹುದು. ಮತ್ತು ನಾಟಿ ಅಂತಂದರೆ ಇದನ್ನು ನಾವು ಮಳೆಗಾಲದಲ್ಲಿ ಮಾಡೋದು ಯೋಗ್ಯ ಅನಿಸುತ್ತೆ. ಜೂನ್ನಲ್ಲಿ ಮಾಡೋದು ಉತ್ತಮ, ಜೂನು ಜುಲೈ ತಿಂಗಳುಗಳಲ್ಲಿ ಮಳೆಯ ಒಂದು ಏನು ಲಭ್ಯತೆ ಅಂದರೆ ಮಳೆಗಾಲದ ಸಮಯದಲ್ಲಿ ಮಾಡಿದ್ರೆ ನಾವು ನಾಟಿ ಮಾಡಿದಂಥ ತುಂಡುಗಳೇನಿದಾವಲ್ಲ ಅಥವಾ ಗಿಡಗಳೇನಿದಾವಲ್ಲ ಅವು ಚೆನ್ನಾಗಿ ಹತ್ಕೊಳ್ತವೆ. ಸೊ ಆ ರೀತಿಯಲ್ಲಿ ಒಂದು ಜೂನ್ ಜುಲೈ ತಿಂಗಳಲ್ಲಿ ಮಾಡ್ತಕ್ಕಂಥದ್ದು ಬಹಳ ಒಂದು ಅತಿ ಅವಶ್ಯಕ ಅಂತಲೇ ಹೇಳ್ಬೋದು. ಮತ್ತು ಕೆಲವು ಭಾಗದಲ್ಲಿ ಮಾಡ್ತಾರೆ, ಸೆಪ್ಟೆಂಬರು ಅಕ್ಟೋಬರ್ ತಿಂಗಳಲ್ಲೂ ಮಾಡ್ತಾರೆ. ಅಂದರೆ ಎಲ್ಲಿ ಹೆಚ್ಚು ಮಳೆ ಬರ್ತದಲ್ಲ ಅಲ್ಲಿ, ಈಗ ಮಳೆಗಾಲಕ್ಕೆ ಮೊದಲೇ ಮಾಡಿಬಿಟ್ರೆ ಮಳೆ ಜಾಸ್ತಿ ಆಗಿ ಕೊಳತು ಹೋಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದಕ್ಕೆ ಮಳೆಗಾಲ ಕೊನೆಯ ಹಂತದಾಗೂ ಮಾಡ್ತಿರ್ತಾರೆ. ಈಗ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಮಾಡಿದಾಗ ಮಳೆ ಇನ್ನೇನು ಕಡಿಮೆ ಆಗ್ತಾ ಇರ್ತದೆ, ಆವಾಗ ನಾಟಿ ಮಾಡಿದ್ರೆ ಆ ಬರುವಂಥ ಮಳೆಯಲ್ಲ ಚೆನ್ನಾಗಿ ಹತ್ತಿಕೊಂಡು ಬೆಳೀತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಕೆಲವು ಭಾಗದಲ್ಲಿ ಹಂಗೆ ಮಾಡ್ತಾರೆ. ಈ ನಮ್ಮ ಭಾಗದಲ್ಲಿ ಜೂನ್ ಜುಲೈನಲ್ಲಿ ಮಾಡಿದ್ರೆ ಬಹಳ ಉತ್ತಮ ಅಂತ ಹೇಳ್ಬೋದು. ಈಗ ಮುಖ್ಯವಾಗಿ ಕಡ್ಡಿಗಳನ್ನು ಹಾಕ್ಬೋದು ಅಂತ ಹೇಳಿದ್ರಿ ತಾವು, ಹೇಗೆ ಅದನ್ನು ಸಿದ್ಧತೆ ಮಾಡಿಕೊಂಡು ಯಾವ ಅಂತರದಲ್ಲಿ ಯಾವ ತಳಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ರೈತ ಬಾಂಧವರು ಒಳ್ಳೇದಂತ ಹೇಳ್ತೀರಿ? ಈಗ ದುಂಡಿ ಮಲ್ಲಿಗೆ ಇರ್ತದೆ, ಕೆಲವೊಂದು ಸೂಜಿ ಮಲ್ಲಿಗೆ ಇರ್ತದೆ, ಇವುಗಳು ಹೇಗೆ? ಈಗ ಅದನ್ನು ತಳಿ ಅಭಿವೃದ್ಧಿ ಅಂತ ಏನೇ ಇಲ್ಲ, ಈಗ ಎಲ್ಲ ತಳಿಗಳು ನಮಗೆ ಅದಾವೆ. ಈಗ ದುಂಡು ಮಲ್ಲಿಗೆ ಅಂತಿದೆ, ಜಾಜಿ ಮಲ್ಲಿಗೆ ಅಂತಿದೆ, ನಮ್ಮ ಭಾಗದಾಗ ಸೂಜಿ ಮಲ್ಲಿಗೆ ಅಥವಾ ಬಳ್ಳಾರಿ ಮಲ್ಲಿಗೆ ಅಂತ ಕರೀತಾರೆ. ಹಡಗಲಿ ಮಲ್ಲಿಗೆ ಅಂತಾನೂ ಕರೀತಾರ. ಈ ತರ ಮಲ್ಲಿಗೆಗಳು ಒಂದ್ ಎರಡ್ ಮೂರು, ಅಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಈಗ ಜೂಜ್ ಮಲ್ಲಿಗೆ ಅಥವಾ ವಸಂತ ಮಲ್ಲಿಗೆ ಅಥವಾ ಬಳ್ಳಾರು ಎಲ್ಲ ಒಂದೇ. ಇದು ಜಾಸ್ಮಿನಮ್ ಅರಿಕ್ಯುಲೇಟಮ್ ಅಂತ ಕರೀತಾರೆ ವೈಜ್ಞಾನಿಕವಾಗಿ ಇದ್ರ ಹೆಸರು. ಮತ್ತೆ ಅದೇ ರೀತಿ ದುಂಡು ಮಲ್ಲಿಗೆ ಜಾಸ್ಮಿನಮ್ ಸ್ಯಾಂಬ್ಯಾಕ್ ಅಂತ ಕರಿತೀವಿ. ಇದು ಒಂದು ದುಂಡು ಮಲ್ಲಿಗೆ ಅಂತ ಈ ಭಾಗದಲ್ಲಿ ಬೆಳೀತಿದ್ದಾರೆ. ಅದ್ರಲ್ಲಿ ಕಾಕಡ ಒಂದು ಬರ್ತದೆ ನಮ್ಮ ಭಾಗದಲ್ಲಿ, ಕಾಕಡ ಚೆನ್ನಾಗಿ ಬರ್ತದೆ. ಕಾಕಡನು ಕೂಡ ಇದನ್ನ ಜಾಸ್ಮಿನಮ್ ಮಲ್ಟಿಫ್ಲೋರಮ್ ಅಂತ ಕರೀತಾರೆ ವೈಜ್ಞಾನಿಕವಾಗಿ. ಈ ತಳಿಗಳು ಹೆಚ್ಚಾಗಿ ಬರೆಯದೆ ನಮ್ಮ ಭಾಗದಲ್ಲಿ, ಬೇರೆ ತಳಿಗಳನ್ನ ಅಷ್ಟು ಮಾಡಲ್ಲ. ಇನ್ನು ಬೇರೆ ಕಡೆ ಹೋದ್ರೆ ಉಡುಪಿ ಮಲ್ಲಿಗೆ ಈ ಥರ ಅದಾವೆ. ನಮ್ಮ ಭಾಗದಾಗ ಏನಪ್ಪಾ ಅಂದ್ರೆ ಸೂಜಿ ಮಲ್ಲಿಗೆ ಮತ್ತೆ ದುಂಡು ಮಲ್ಲಿಗೆ ಮತ್ತು ಕಾಕಡ, ಈ ಮೂರು ಒಳ್ಳೆ ಯಶಸ್ವಿಯಾಗಿ ಬೆಳ್ಕೊಳ್ಳೋಕೆ ಸಾಧ್ಯತೆ ಇದೆ. ಸೊ ಈ ತಳಿಗಳನ್ನು ಆಯ್ಕೆ ಮಾಡ್ಕೋಬಹುದು. ಮತ್ತು ತಳಿಗಳು ತಾವು ಹೇಳ್ದಂಗೆ ಇದೇನಪ್ಪ ಅಂದ್ರೆ ಅದನ್ನು ನಾವು ಲೇಯರಿಂಗ್ ಅಂತ ಕರಿತೀವಿ, ಏರ್ ಲೇಯರಿಂಗು ಅಥವಾ ಈಗ ಮಡ್ ಲೇಯರಿಂಗ್ ಅಂತ ಕರಿತಾರೆ. ಮಣ್ಣಿನೊಳಗೆ ಹಿಂಗೆ ಸಸಿಯನ್ನು ಬಾಗಿಸಿ ಮಣ್ಣನ್ನು ಇದು ಮುಚ್ಚಿದ್ರೆ ಅದೇನಾಗುತ್ತೆ ಅಲ್ಲಿ ಬೇರು ಬಿಟ್ಕೊಂತದೆ, ಆ ಬಂದಂಥ ರೆಂಬೆಗಳನ್ನ ಕಟ್ ಮಾಡ್ಕೊಂಡು ಒಂದು ಹೊಸ ಒಂದು ಹೊಸ ಕಸಿ ಎಲ್ಲ ಅದನ್ನು ಲೇಯರಿಂಗ್ ಅಂತ ಕರಿತಾರೆ. ಹಿಂಗೆ ಇದನ್ನ ಮಾಡಿ ಹಿಂಗೆ ಅದನ್ನು ಬಗ್ಗಿಸಿ ಅದನ್ನ ಮಣ್ಣಿಗೆ ತಾಕಿಸಿ ಅದನ್ನು ಇದು ಮಾಡಿದರೆ ಅದು ಅಲ್ಲೇ ಬೇರು ಬಿಟ್ಕೊಂತದೆ. ಅದನ್ನು ಸಪ್ರೇಟ್ ಕಟ್ ಮಾಡಿ ಅದನ್ನೊಂದು ಸಪ್ರೇಟಾಗಿ ಸಸಿಯನ್ನು ಮಾಡ್ತಾರೆ. ಅದನ್ನು ಸಪರೇಟ್ ಪ್ಲಾಸ್ಟಿಕ್ಗೆ ಮತ್ತು ತೊಟ್ಟಿಗೆ ಟ್ರಾನ್ಸ್ಫರ್ ಮಾಡಿ ಮಾಡ್ತಾರೆ, ಅಲ್ಲ ನೇರವಾಗಿ ನಾಟಿನೂ ಕೂಡ ಮಾಡ್ತಾರೆ. ಈ ರೀತಿ ಒಂದು ಅದರದ್ದು ವಂಶಾಭಿವೃದ್ಧಿ ಅಂದರೆ ಸಸ್ಯ ಅಭಿವೃದ್ಧಿ ಮಾಡೋದು ಒಂದು ಪದ್ಧತಿ. ಇದು ಸಾಮಾನ್ಯವಾಗಿ ರೈತರು ಮಾಡ್ತಕ್ಕಂಥದ್ದು ಇದೆ. ಮತ್ತು ನಾವು ಬೇಕಂದ್ರೆ ನಮ್ಮಲ್ಲಿನೂ ಕೂಡ ಕೆಲವೊಂದು ತೋಟಗಾರಿಕೆ ಇಲಾಖೆಯನ್ನು ಕೂಡ ಮಾಡಿಕೊಡ್ತಕ್ಕಂಥದ್ದು ನಡೀತಾ ಇದೆ ಕೆಲಸ. ಸೊ ಇದು ಒಂದು. ಇನ್ನು ಇದರಲ್ಲಿ ಮುಖ್ಯವಾಗಿ ಹೆಂಗಿದೆ ಅಂತ ಈಗ ನಾವು ಹಡಗಲಿ ಮಲ್ಲಿಗೆ ಸೂಜಿ ಮಲ್ಲಿಗೆ ಬಗ್ಗೆ ಅಂದರೆ ಕೆಲವು ಬಗ್ಗೆ ಹೇಳ್ಬೇಕಂದ್ರೆ ಈ ಮೂರು ತಳಿಗಳನ್ನ ಹಾಕಿರೋದು ಒಳ್ಳೇದು ರೈತರು. ಯಾಕಂದ್ರೆ ವರ್ಷನ ಪೂರ್ತಿನ ಅವ್ರಿಗೆ ಹೂ ಸಿಗ್ತದೆ. ಈಗ ಸೂಜಿ ಮಲ್ಲಿಗೆ ಅಂತ ಹೇಳಿದ್ ನಾನು, ಸೂಜಿ ಮಲ್ಲಿಗೆನ ಅವರು ನಾಟಿ ಮಾಡಿದ್ರಪ್ಪ ಅಂದ್ರೆ ಅದ್ರದ್ದು ಹೂ ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ ಜನವರಿ ಫೆಬ್ರವರಿಯಿಂದ ಚಲೋ ಆಗುತ್ತೆ. ಆ ಫೆಬ್ರವರಿಯಿಂದ ಹೂ ಶುರು ಆಗ್ತಪ್ಪ ಅಂತಂದ್ರೆ ಹೆಚ್ಚು ಕಡಿಮೆ ಅವರಿಗೆ ಸೂಜಿ ಮಲ್ಲಿಗೆ ಸೆಪ್ಟೆಂಬರ್ ಅಕ್ಟೋಬರ್ ಮಟ್ಟ ಸಿಗ್ತದೆ. ಹೆಚ್ಚು ಕಡಿಮೆ 6-7 ತಿಂಗಳವರೆಗೂ ಒಂದು ಸರಿ ಹೂ ಶುರು ಆಗ್ತಪ್ಪ ಅಂದ್ರೆ ಸೂಜಿ ಮಲ್ಲಿಗೆ ಅಥವಾ ಹಡಗಲಿ ಮಲ್ಲಿಗೆ ಅಥವಾ ಮಳ್ಳಾರಿ ಮಲ್ಲಿಗೆನಿದೆ ಅದು ಬರ್ತಾ ಇರ್ತದೆ, ಸುಮಾರು 7 ತಿಂಗಳವರೆಗೆ ಬರ್ತಾ ಇರ್ತದೆ. ಇನ್ನು ಮಧ್ಯದಲ್ಲಿ ನಾವು ಎರಡು ಮಲ್ಲಿಗೆಗಳನ್ನು ಹಾಕ್ಯಂಡ್ರಪ್ಪ ಅಂದ್ರೆ ಅದು ಕೂಡ ನಡುವೆ ನಡುವೆ ಹೂ ಕೊಡ್ತದೆ. ಯಾವುದು ದುಂಡು ಮಲ್ಲಿಗೆ ಇರ್ಬೋದು ಮತ್ತೆ ಕಾಕಡ ಮಲ್ಲಿಗೆ ಇರ್ಬೋದು. ಸೊ ಹಂಗಾಗಿ ಆಮೇಲೆ ಜನರಿಗೆ ಪ್ರಿಫರೆನ್ಸ್, ಕೆಲವರು ದುಂಡು ಮಲ್ಲಿಗೆ ಇಷ್ಟಪಡ್ತಾರೆ, ಕೆಲವರು ಸೂಜಿ ಮಲ್ಲಿಗೆ ಅಂದ್ರೆ ಮಾರ್ಕೆಟ್ನು ಕೂಡ ಅದರ ಲಭ್ಯತೆಯನ್ನು ಪೂರೈಸ್ತಾನೆ ರೈತರು. ಈ ಒಂದನೇ ಮಾಡಿದ್ರೆ ಒಂದೊಂದ್ಸರಿ ಮಾರ್ಕೆಟ್ನಲ್ಲಿ ನಮಗೆ ಅದರ ಡಿಮ್ಯಾಂಡ್ ಕಡಿಮೆ. ಸೊ ಮೂರು ಮಲ್ಲಿಗೆಪ್ಪ ಹಾಕ್ಯಂಡ್ರ ಅಂದ್ರೆ ಅವರು ಅವರಿಗೆ ಸಂಪೂರ್ಣವಾಗಿ ಮೂರು ತಳಿಗಳನ್ನ ಅವರು ಮಾರ್ಕೆಟ್ಗೆ ಕೊಡಬಹುದು, ಅವ್ರಿಗೆ ಲಾಭನು ಕೂಡ ಅನಿಸ್ತದೆ, ನಾವು ಪೂರೈಕೆ ಮಾಡಬಹುದು, ಅವರ ಬೇಡಿಕೆಯನ್ನು ಪೂರೈಸಬಹುದು. ಸೊ ಆ ರೀತಿಯಲ್ಲಿ ಮೂರು ತಳಿಗಳನ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಅದನ್ನ ಮಾಡೋದಕ್ಕೆ ನಾವು ಶಿಫಾರಸ್ ಮಾಡಬಹುದು. ಇನ್ನು ಅದೇ ನಾನು ಹೇಳ್ದಂಗೆ ಭೂಮಿ ಸಿದ್ಧತೆ ಅದೆಲ್ಲ ಅದನ್ನೆಲ್ಲ ಮಾಡ್ಕೊಳ್ತಾರೆ, ಸಾಮಾನ್ಯವಾಗಿ ಅದು ಮಾಡ್ತಿರ್ತಾರೆ. ಅದನ್ನ ನಾಟಿ ಮಾಡೋದು 6 ಫೀಟ್ ಹಾಕ್ತಾರೆ, 6-7 ಫೀಟ್ಗೆ ಒಂದೊಂದು ಗಿಡಗಳಿಂದ ಗಿಡಗೆ ಸಾಲಿನ ಸಾಲಿಗೆ ಹಚ್ತಾರೆ. ಅಂದ್ರೆ ಮಣ್ಣಿನ ಫಲವತ್ತತೆ ನೋಡ್ಕೊಂಡು ಅದನ್ನೆಲ್ಲ ಮಾಡೋದಕ್ಕೆ ಅದು ಸಾಧ್ಯತೆ ಇದೆ, ಅದನ್ನೆಲ್ಲ ಅವರು ಅಳವಡಿಸ್ಕೊಳ್ಬಹುದು. ಈ ನೀರಾವರಿ ಅಥವಾ ಗೊಬ್ಬರ ಗೂಡು ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಮಳೆಗಾಲದ ಪ್ರಾರಂಭದಲ್ಲಿ ಗೊಬ್ಬರ ಹಾಕ್ಬೇಕಾಗುತ್ತೆ. ಸರ್ಕಾರಿ ಗೊಬ್ಬರ ಅಂದ್ರೆ ಸಾವಯವ ಗೊಬ್ಬರ ಇರ್ಬೋದು, ಮತ್ತೆ ಇದೇನಾದರೂ ಬೇರೆ ಈಗ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತವ ಅಥವಾ ಸಾವಯವ ಪದಾರ್ಥದಲ್ಲಿರ್ಬೋದು ಅಥವಾ ರಾಸಾಯನಿಕಗಳನ್ನು ಕೂಡ ಬಳಕೆ ಮಾಡಬಹುದು. ಅದು ನೋಡ್ಕೊಂಡು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಹಾಕ್ಯಂತ ಹೋಗ್ಬೋದು. ನಾನು ಮುಖ್ಯವಾಗಿ ಏನಂತಂದ್ರೆ ಈ ಮಲ್ಲಿಗೆಯಲ್ಲಿ ಏನು ಪ್ರಾಬ್ಲಮ್ಸ್ ಅದಾವ ಅದನ್ನು ನಾನು ಇಲ್ಲಿ ರೈತ ಬಾಂಧವರಿಗೆ ತಿಳ್ಸಕ್ಕೆ ಇಷ್ಟಪಡ್ತೇನೆ. ಸಮಸ್ಯೆಗಳು ಇಲ್ಲ ನಿರ್ವಹಣೆ ಮಾಡೋದು, ನಿರ್ವಹಣೆ ಮಾಡೋದು ಹೆಂಗೆ ಅನ್ನೋದು. ಅಂದ್ರೆ ಈಗ ಎಲ್ಲ ಮಾಡ್ತಿರ್ತಾರೆ, ನೀರು ಕೊಡ್ತಾ ಇರ್ತಾರೆ, ಗೊಬ್ಬರ ಕೊಡ್ತಾ ಇರ್ತಾರೆ, ಎಲ್ಲಾನು ಕೊಟ್ಟು ಬೆಳೀತಿರ್ತಾರೆ. ಆದರೂ ಕೂಡ ರೈತರಿಗೆ ಕೆಲವೊಂದ್ಸರಿ ಇಳುವರಿಯಲ್ಲಿ ಕುಂಠಿತ ಆಗೋದು ಅಥವಾ ಇಳುವರಿ ಕಡಿಮೆ ಆಗೋದು ಅಥವಾ ಬೆಲೆ ಕಡಿಮೆ ಆಗ್ತಕ್ಕಂಥದ್ದು ಆಗ್ತಾವ. ಅಂದ್ರೆ ಕ್ವಾಲಿಟಿ, ಹೂ ಕ್ವಾಲಿಟಿ ಇವೆಲ್ಲ ಆಗ್ತಾವ. ಇದಕ್ಕೆ ಕಾರಣ ಅಂದ್ರೆ ಆ ಬೆಳೆಗೆ ಬರ್ತಕ್ಕಂಥ ರೋಗಗಳಿರ್ಬೋದು ಅಥವಾ ಕೀಟಗಳಿರ್ಬೋದು, ಅದು ಬಹಳ ಮುಖ್ಯ ಆಗ್ತದೆ. ಅದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಅದನ್ನ ನಿರ್ವಹಣೆ ಮಾಡಿದ್ರೆ ಅವರು ಒಳ್ಳೆ ರೀತಿಯಲ್ಲಿ ಬೆಳ್ಕೊಳ್ಳೋಕೆ ಅದು ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಮುಖ್ಯವಾಗಿ ಮೊದಲನೇದಾಗಿ ನಾನು ಈ ಬೆಳೆಗಳಲ್ಲಿ ಬರ್ತಕ್ಕಂಥ ಈ ಕೀಟಗಳು ಏನದಾವು ಅದ್ರ ಬಗ್ಗೆ ಹೇಳ್ತೇನೆ. ನಾನು ಈ ಮಲ್ಲಿಗೆಯಲ್ಲಿ ಮಲ್ಲಿಗೆನಲ್ಲಿ ನಾನು ಹೇಳ್ಬೇಕಂದ್ರೆ ಮುಖ್ಯವಾಗಿ ನುಸಿ ಅಂತಕ್ಕಂಥದ್ದು. ಇದರ ನುಸಿಯಲ್ಲಿ ಎರಡು ಟೈಪ್ ಬರ್ತವೆ, ಎರಡು ಥರದ ನುಸಿಗಳು ಬರ್ತವೆ. ಒಂದು ಕೆಂಪು ಜಡು ನುಸಿ ಅಂತ ಬರುತ್ತೆ, ಇನ್ನೊಂದು ಯುರಿಯೋಫಿಡ್ ನುಸಿ ಅಂತ ಬರ್ತದೆ. ಎರಡೂ ಬರ್ತಾವ, ಎರಡು ನುಸಿಗಳು ಬರ್ತಾವೆ. ಆದ್ರೆ ಈ ತಳಿಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಬರಲ್ಲ. ಈಗ ನಾ ಕೆಂಪು ನುಸಿ ಅಂತ ಹೇಳಿದೆ, ಈ ಕೆಂಪು ನುಸಿ ನಮ್ಮ ಸೂಜಿ ಮಲ್ಲಿಗೆಯಲ್ಲಿ ಬರ್ತದೆ ಮತ್ತು ದುಂಡು ಮಲ್ಲಿಗೆಯಲ್ಲಿ ಬಹಳಷ್ಟು ಬರ್ತದೆ, ಅದರಲ್ಲಿ ಕಾಕಡದಲ್ಲಿ ಅಷ್ಟು ಬರಲ್ಲ. ಆಯ್ತಾ, ಇನ್ನೊಂದು ಹೇಳಿದೆ ಯುರಿಯೋಫಿಡ್ ನುಸಿ ಅಂತೇಳಿ. ಈ ಯುರಿಯೋಫಿಡ್ ನುಸಿ ಏನಿದೆ ಇದು ಸೂಜಿ ಮಲ್ಲಿಗೆಯಲ್ಲಿ ಬಹಳ ಬರ್ತದೆ. ಆಮೇಲೆ ಇನ್ಯಾವುದೋ ಇದರಲ್ಲಿ ಬರಲ್ಲದು, ಬರೋದಿಲ್ಲ. ಬರೀ ಒಂದು ಏನೈತಲ್ಲ ಆ ಸೂಜಿ ಮಲ್ಲಿಗೆಯಲ್ಲಿ ಅಥವಾ ಅಡಗಲಿ ಮಲ್ಲಿಗೆ ಬಳ್ಳಾರಿ ಮಲ್ಲಿಗೆ ಹೇಳ್ತಾವಲ್ಲ ಒಂದೇ, ಎಲ್ಲ ಒಂದೇ. ಅದು ಆ ತಳಿಗೆ ಮಾತ್ರ ಯುರಿಯೋಫಿಡ್ ನುಸಿ ಅಂತಕ್ಕಂಥ ಸಂಪೂರ್ಣವಾಗಿ ಬಾಧೆ ಮಾಡ್ತದೆ, ಬಹಳ ಬಾಧೆ ಮಾಡ್ತದೆ. ಸೊ ಅದಕ್ಕೆ ಈ ಹೆಂಗೆ ಯಾವ ತರ ಚಿಹ್ನೆಗಳು ಇರ್ತಾವ ಅಂತಂದ್ರೆ, ಫಸ್ಟ್ಗೆ ನಿಮ್ಗೆ ಹೇಳೋದು ಒಂದು ಜಡು ನುಸಿ, ಕೆಂಪು ಜಡು ನುಸಿ ಅಂತಕ್ಕಂಥದ್ದು. ಈ ಕೆಂಪು ಜಡು ನುಸಿ ಏನಿದೆ ಅಂದ್ರೆ ಇದು ರಸ ಇರತಕ್ಕಂಥ ಒಂದು ಕಾರ್ಯ ಮಾಡ್ತದೆ. ಯಾವಾಗ ಇವು ಚಾಟ್ನಿ ಮಾಡ್ತಾರಲ್ಲ, ಈ ಮಲ್ಲಿಗೆ ಅಂದ್ರೆ ಚಾಟ್ನಿ ಮಾಡ್ತಾರ, ಚಾಟ್ನಿ ಮಾಡಿದ್ರೆ ಪ್ರೂನಿಂಗ್ ಮಾಡೋದು. ಈ ಚಾಟ್ನಿ ಮಾಡೋದು ಯಾವಾಗ ಮಾಡ್ತಾರೆ, ಸಾಮಾನ್ಯ ಡಿಸೆಂಬರ್ ಕೊನೆ ವಾರ ಅಥವಾ ಜನವರಿ ಮೊದಲನೇ ವಾರದಲ್ಲಿ ಚಾಟ್ನಿ ಮಾಡ್ತಾರೆ. ಸಾಮಾನ್ಯ ಅದೇ ಪದ್ಧತಿ ಅಳವಡಿಸ್ತಾರ. ಈ ಚಾಟ್ನಿ ಮಾಡಿ ಇವ್ರು ನೀರು ಅದೆಲ್ಲ ಕೊಟ್ಟು ಗೊಬ್ಬರ ಕೊಡ್ತಾರಲ್ಲ, ಆವಾಗ ಆ ಚಾಟ್ನಿ ಮಾಡಿದಂತ ಸಂದರ್ಭ ನೆಕ್ಸ್ಟ್ ಅದೇನು ಹೊಸ ಕುಡಿ ಬರ್ತದಲ್ಲ, ಆ ಟೈಮ್ಗೆ ಇದ್ರದ್ದು ಶುರುವಾಗ್ತವೆ. ಯಾವುದು ನುಸಿಗಳು, ಕೆಂಪು ನುಸಿ ಇರ್ಬೋದು, ಇದು ಇರೇಪಿಡ್ ನುಸಿ ಅದನ್ನು ಇರ್ಬೋದು. ಪ್ರಾರಂಭಕ್ಕೆ ಸ್ಟಾರ್ಟ್ ಆಗ್ತದೆ ಎಲ್ಲ ಎಲೆಗಳು ಒಳ್ಳೆ ಈ ತಿಳಿ ಎಲೆಗಳು ಅಂತ ಇರ್ತಾವಲ್ಲ, ಅಂತ ಎಲೆಗಳೇ ಸಮೃದ್ಧ ಆಗಿರ್ತಾವ ಆ ಟೈಮಲ್ಲೇ ಶುರು ಆಗ್ತಾವ. ಇವ್ರದ್ದು ಹೆಚ್ಚಿಗೆ ಯಾವಾಗ ಆಗತ್ತಪ್ಪ ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಜಾಸ್ತಿ ಆಗುತ್ತೆ. ಯಾವುದು ಜಡ ನುಸಿದು ಆ ಟೈಮಲ್ಲಿ ಜಾಸ್ತಿ ಸಂಖ್ಯೆ ಅದು ಎಲೆಗಳ. ಹೌದು, ಅದು ಹೀಟ್ ಐತಲ್ಲ ಅದಕ್ಕೆ ಅದು ಬಹಳ ಪ್ರಚೋದನೆ ಮಾಡ್ತದೆ, ಅವಾಗನ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಆಗಿ ಅದೇನಾಗುತ್ತೆ, ಎಲೆಗಳೆಲ್ಲ ಒಂದು ರೀತಿ ಹಳದಿ ಆಗ್ತಾವ. ಕೆಳಭಾಗದಲ್ಲಿ ಕುತ್ಕೊಂಡು ರಸ ಇರೋದ್ರಿಂದ ಮೇಲ್ಭಾಗದಲ್ಲಿ ಎಲೆಗಳು ಹಳದಿಯಾಗಿ ಆಮೇಲೆ ಸಂಪೂರ್ಣವಾಗಿ ಅವೆಲ್ಲ ಒಂಥರ ಒಣಗಿ ಹೋಗ್ತಕ್ಕಂಥ ರೀತಿಯಲ್ಲಿ ಆಗ್ತಾವ ಸಂಪೂರ್ಣ ನಿರ್ವಹಣೆ ಮಾಡಿದ್ರೆ ಈ ಥರ. ಇನ್ನು ಯುರಿಯೋಪಿಡ್ ನ್ಯೂಸ್ ಹೇಳಿದ್ನಲ್ಲ, ಈ ಯುರಿಯೋಪಿಡ್ ನ್ಯೂಸ್ ಏನಿದೆಲ್ಲ ಇದು ಹೆಂಗಿರತ್ತಪ್ಪ ಅಂದ್ರೆ ಎಲೆಗಳ ಮೇಲೆ ಒಂಥರ ಬೆಳ್ಳಗೆ ಹತ್ತಿ ಆಕಾರದಲ್ಲಿ ರಚನೆಗಳು ಉಂಟಾಗ್ತಾವ. ಎಲೆಗಳ ಮೇಲೇನೆ ಹತ್ತಿ ಆಕಾರದಲ್ಲಿ ಎಲೆಗಳ ಒಂದು ಕುಶನ್ ಏನಿರ್ತದಲ್ಲ ನಮ್ಮದು, ಆ ಟೈಪ್ ಕುಶನ್ ಟೈಪ್ ಅದ್ರ ಮೇಲೆ ಬೆಳ್ಳಗೆ ಒಂದು ಮಚ್ಚೆ ತರ ಎಲೆಗಳು ಕಂಡು ಬರ್ತಾವ. ಅದು ರೈತರಿಗೆ ಇದು ಏನು ಅನ್ನೋದೇ ಒಂದೊಂದ್ಸರಿ ಗೊತ್ತಾಗಲ್ಲ, ಆದ್ರೆ ಲೋಕಲ್ ಆಗಿ ಹೇಳ್ತಾರೆ ಅವ್ರು ಮಜ್ಜಿಗೆ ರೋಗ ಅಂತಾರೆ. ಆ ತರ ಮಜ್ಜಿಗೆ ರೋಗ ಅಂದ್ರೆ ಮಜ್ಜಿಗೆ ತರ ಬೆಳ್ಳ ಕಾಣ್ತು ಅಂತೇಳಿ, ಅದಕ್ಕೆ ಅವ್ರ ಲೋಕಲ್ ಭಾಷೆಯಲ್ಲಿ ವರ್ನಾಕುಲರ್ ಏನು ಲಾಂಗ್ವೇಜ್ ಅಂತೀವಲ್ಲ, ಅವ್ರ ಲೋಕಲ್ ಭಾಷೆ ಒಳಗೆ ಅವರು ಆ ರೀತಿ ಕರೀತಾರೆ. ಮಜ್ಜಿಗೆ ರೋಗ ಬುದತ್ರಿ ಅಂತಾರ, ಇಲ್ಲ ಕಾರ್ಪುಡ ರೋಗ, ಕಾರ್ಪುಡ ರೋಗ ಅಂದ್ರೆ ಕೆಂಪುಗಿರ್ತದೆ ಅದು ಕೆಂಪು ಜೇಡು ನೋಶ. ಅವ್ರಿಗೆ ಅದು ಹೇಳಲ್ಲ ಅವ್ರು ಕಾರ್ಪುಡ ರೋಗ ಬಂದಿದೆ ಅಥವಾ ಮಜ್ಜಿಗೆ ರೋಗ ಬುದತ್ರಿ ಅಂತ ಹೇಳ್ತಾರ. ಇವೆರಡೂ ಕೂಡ ನುಸಿಯಿಂದ ಆಗಿರ್ತಕ್ಕಂಥ ಬಾಧೆಗಳಂತ ನಾ ಹೇಳಕ್ ಇಷ್ಟಪಡ್ತೇನೆ. ಇನ್ನು ನಿರ್ವಹಣೆ ಮಾಡೋದು ಹೆಂಗಪ್ಪ ಅಂತಂದ್ರೆ, ಇದು ಭಾಳ ಒಂದು ಇಂಪಾರ್ಟೆಂಟ್ ಆಗ್ತದೆ, ಮುಖ್ಯವಾಗ್ತದೆ. ಇದು ಯಾವಾಗ ಸ್ಟಾರ್ಟಿಂಗಲ್ಲಿ ಏನು ಅವರು ಚಾಟ್ನಿ ಮಾಡಿದಂಥ ಸಂದರ್ಭ ನೆಕ್ಸ್ಟ್ ಏನು ಮಾಡ್ತಾರಲ್ಲ, ಯಾವ ಭೂಮಿಯನ್ನು ಅದನ್ನೆಲ್ಲ ಕಸಕಡ್ಡಿ ತೆಗೆದು ಹಸನ್ ಮಾಡ್ತಾರಲ್ಲ, ಆ ಟೈಮ್ ಗೊಬ್ಬರ ಕೊಡ್ತಾರೆ. ಆ ಗೊಬ್ಬರ ಕೊಡೋಂಥ ಸಂದರ್ಭದಲ್ಲಿ ಅವರು ಬೇವಿನ ಹಿಂಡಿ ಕೊಡಬೇಕು. ಎಕರೆಗೆ 150-200 ಕೆ ಜಿಯಷ್ಟು ರಿಂಗ್ ಮಾಡಿ ಸುತ್ತಲೂ ಗಿಡದ ಸುತ್ತಲೂ ಬೇವಿನ ಹಿಂಡಿ ಕೊಡ್ತಕ್ಕಂಥದ್ದು ಮಾಡಬೇಕು. ಇದು ಮಣ್ಣಿನಲ್ಲಿ ಏನಾದ್ರು ಅಡಗಿ ಕೊಡ್ತದೆ ನುಸಿ, ಮತ್ತೆ ಅದು ಬೆಳವಣಿಗೆ ಹಂತದಲ್ಲಿ ಬಂದ್ಬಿಡ್ತದೆ ಹೇಗೆ? ಇಲ್ಲ, ಅದು ಬರ್ತದೆ, ಅದು ಯಾವಾಗ ಬೆಳೆ ಬಂತು ಅವಾಗ ಬರ್ತದೆ. ಬಟ್ ಅದು ನೀವು ಈ ರೀತಿ ಇನ್ ಕೊಡೋದ್ರಿಂದ, ಹಿಂಡಿ ಕೊಡೋದ್ರಿಂದ ಗಿಡದಲ್ಲಿ ಒಂದು ಏನಾಗುತ್ತೆ, ಅದ್ರ ಆ ನಿರೋಧಕ ತಿರ್ಬಹುದು ಅಥವಾ ಅದು ತಿನ್ಲಿಕ್ಕೆ ಸರಿಯಾಗಲ್ಲ, ಒಂದು ಕೈ ಪದಾರ್ಥ ಅದರ ಬೇವಿನ ಅಂಗಾಂಶದಲ್ಲಿ ಹೋಗೋದ್ರಿಂದ ಆ ಇದರಲ್ಲಿ ಗಿಡದಲ್ಲಿ ಅದು ಅದರಲ್ಲಿ ರಸ ಇರತಕ್ಕಂತ ಕ್ರಿಯೆ ಕಡಿಮೆ ಮಾಡುತ್ತೆ, ಅದ್ರ ಮೇಲೆ ಅದ್ರದ್ದು ದಾಳಿ ಕಡಿಮೆ ಆಗುತ್ತೆ, ಪ್ರಭಾವ ಕಡಿಮೆ ಆಗುತ್ತೆ. ಸೊ ಆ ರೀತಿಯಲ್ಲಿ ಆ ನುಸಿ ಏನಾದ್ರ ಇದನ್ನು ಹಾಕ್ಬೋದು, ಹಿಂಡಿ ಹಾಕ್ಬೋದು. ಆಮೇಲೆ ನುಸಿ ನಾಶಕಗಳು ಅಂತ ಬರ್ತಾವ, ನುಸಿ ಬೇವಿನ ಎಣ್ಣೆನೂ ಕೂಡ ಸಿಂಪಡಣೆ ಮಾಡಬಹುದು. ಬೇವಿನ ಮೂಲದ ಔಷಧಿಗಳು ಸಿಗ್ತಾವ, ಅಜಾಡ್ರಾಕ್ಟಿನ್ ಅಂತ ಏನ್ ಕರಿತೀವಿ, ಅದ್ರದ್ದು ತಯಾರ್ ಮಾಡಿರ್ತಕ್ಕಂಥ ಔಷಧಿಗಳು ಸಾಕಷ್ಟು ಬರ್ತಾವೆ. ನಿಂಬೆ ಬೇವಿನ ಕಷಾಯ, ಮೂಲದ ಕಷಾಯಗಳನ್ನು ಕಷಾಯನೂ ಮಾಡ್ಕೋಬಹುದು, ಇಲ್ಲ ಬೇವಿನ ಮೂಲದ ಔಷಧಿಗಳೇ ಮಾರ್ಕೆಟ್ ನಲ್ಲಿ ಸಿಗ್ತಾವ. ನೀವ್ ಹೇಳ್ದಂಗೆ ಅಜಾಡ್ರಾಕ್ಟಿನ್ ಕಾಂಟೆಂಟ್ರಿಲ್ ಅಂತಾವು ಅವು ಸಿಗ್ತಾವ. ಅಂದ್ರೆ ಈಗ ನಿಂಬೆ ಸಿಡಿನ್ನು, ನಿಂಬೆ ಹಿಡಿನ್ನು ಈ ತರ ಬಹಳಷ್ಟು ಬರ್ತವೆ. ಅವುಗಳನ್ನು ಕೂಡ ಅವರು ಪ್ರತಿ 1 ಲೀಟರ್ಗೆ 3 ಮಿಲಿ ಲೀಟರ್ ಹಾಕಿ ಸಿಂಪಡಣೆ ಮಾಡಬಹುದು, ಗಿಡಗಳಿಗೆಲ್ಲ ಚೆನ್ನಾಗಿ ಸಿಂಪಡಣೆ ಮಾಡಬಹುದು. ಇದ್ರಲ್ಲಿ ನುಸಿನಾಶಕಗಳು ಅದಾವೆ, ಕೆಮಿಕಲ್ ರಾಸಾಯನಿಕಗಳು, ಅವು ಅಬಾಮೆಕ್ಟನ್ ಅಂತ ಬರ್ತದೆ, ಆಮೇಲೆ ಡಯಾಫೆಂಥಿರನ್ ಅಂತ ಬರ್ತದೆ, ಅಂದ್ರೆ ಪೆಗಾಸಿಸ್ ಅಂತ ಸಿಗ್ತಾವೆ, ಆಮೇಲೆ ಫೆನಾಜಾಕ್ವಿನ್ ಅಂತ ಬರ್ತದೆ, ಮ್ಯಾಜಿಸ್ಟರ್ ಅಂತ ಸಿಗ್ತದೆ ಮಾರ್ಕೆಟ್ನಾಗ. ಈ ರೀತಿಯಲ್ಲಿ ಇರ್ತಕ್ಕಂತ ಇದು ಬರ್ತಾವ. ಈಗ ಮ್ಯಾಜಿಸ್ಟರ್ ಆಯ್ತಪ್ಪ ಅಂದ್ರೆ 1 ml 1 ಲೀಟರ್ ನೀರಿಗೆ, ಅಬಾಮ ಡಯಾಫೆಂಥಿರನ್ ಅಂತ ಹೇಳಿದ್ರೆ ಪೆಗಾಸಿಸ್ 1 gram 1 ಲೀಟರ್ ನೀರಿಗೆ, ಆ ಒಬೆರನ್ ಆಯ್ತಾರೆ ಅದು 1 ml 1 ಲೀಟರ್ ನೀರಿಗೆ. ಈ ರೀತಿ ನುಸಿ ನಾಶಕಗಳನ್ನು ಕೂಡ ಅವರು ಬಳಕೆ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಈ ನುಸಿಗಳನ್ನ ನಿರ್ವಹಣೆ ಸಂಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ಮಾಡಿ ಅದನ್ನು ಬಾಧೆ ಕಡಿಮೆ ಮಾಡಬಹುದು. ಇನ್ನು ಇದಾದ್ಮೇಲೆ ಈ ಕೆಲವೊಂದು ಸಂದರ್ಭದಲ್ಲಿ ಈ ಬೆಳೆಗಳಲ್ಲಿ ಏನ್ ಬರ್ತದೆ ಅಂದ್ರೆ ಬಡ್ ಬೋರ್ ಅಂತ ಬರ್ತದೆ. ಅಂದ್ರೆ ಇದು ಕೊರಕ ಅಂತೇಳಿ, ಮೊಗ್ಗು ಕೊರಕ ಅಂತ ಕರಿತೇವೆ. ಆ ಪೆಟಲ್ಸ್ ಅನ್ನ ಅಥವಾ ಇದನ್ನ ಆ ಹೂವನ್ನ ತಿನ್ನುವಂತದ್ದು ಇರ್ತದೆ, ಅದಕ್ಕೆ ಜಾಸ್ಮಿನ್ ಬಡ್ ಬೋರರ್ ಅಂತ ಹೇಳ್ತಾರ, ಮಲ್ಲಿಗೆ ಮೊಗ್ಗು ಕೊರಕ ಅಂತೇಳಿ. ಇದನ್ನು ಕೂಡ ಬರೋಂಥದ್ದು ಬಹಳ ಬಹಳ ಸಾಧ್ಯತೆ ಇರ್ತದೆ. ಯಾವ್ದ್ರಲ್ಲಿ? ಈ ಸೂಜಿ ಮಲ್ಲಿಗೆಯಲ್ಲಿ. ಏನ್ರಿ ಸೂಜಿ ಮಲ್ಲಿಗೆಯಲ್ಲಿ ಇದು ಬಂತಪ್ಪ ಅಂತಂದ್ರೆ ಇದು ಜಾಸ್ತಿ ಯಾವಾಗ ಆಗುತ್ತೆ ಅಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ. ಯಾವಾಗ? ಜೂನ್ ಜುಲೈ ತಿಂಗಳಲ್ಲಿ, ತಂಪಾದ ವಾತಾವರಣ, ಡ್ರಿಜ್ಲಿಂಗ್ ಅಂದ್ರೆ ತುಂತುರು ಮಳೆ ಇತ್ತಪ್ಪ ಅಂದ್ರೆ ಇದ್ರದ್ದು ಸಂಖ್ಯೆ ಜಾಸ್ತಿ ಆಗಿ ಇದೇನ್ ಮಾಡುತ್ತೆ ಅಂದ್ರೆ ಹೂವನ್ನ ಕೊರೆದು ಹಾಳು ಮಾಡ್ತದೆ. ಆಮೇಲೆ ಪೆಟಲ್ಸ್ ಅಂದ್ರೆ ಅಂದ್ರೆ ತಿಂತದೆ. ಆ ಕೊರೆದಂತ ಮೊಗ್ಗುಗಳು ಒಣಗಿ ಒಣಗಿ ಉದುರ್ತಾವ, ಮತ್ತೆ ಟೋಟಲ್ ಏನಾಗುತ್ತೆ ಅಲ್ಲಿ ಮಾರ್ಕೆಟ್ ವ್ಯಾಲಿ ಹೋಗ್ಬಿಡ್ತದೆ. ಅವಾಗ ಆ ಮಾರ್ಕೆಟಿಗೆ ಕಳಿಸದೇ ನಾವು ಹೂವನ್ನ, ನಮ್ಗೆ ಎಕನಾಮಿಕ್ ಇರೋದೇ ಹೂವು. ಸೊ ಅದೇ ಹಾಳಾಯ್ತಪ್ಪ ಅಂದ್ರೆ ನಮಗೆ ಅಲ್ಲಿ ಏನಾಗುತ್ತೆ, ರೈತರಿಗೆ ಬಹಳಷ್ಟು ಒಂದು ಇಳುವರಿಯಲ್ಲಿ ತೂತಾಗುತ್ತೆ. ತೂತಾದಾಗ ಆವಿಯನ್ನ ಕೋಣಿಕೊಂಡ್ಬಿಡ್ತಾವ. ಎಷ್ಟೋ ಸಾರಿ ಈ ಹುಳುಗಳು ಹೆಂಗಂತಂದ್ರೆ ಅಲ್ಲಿ ಸಣ್ಣ ಇರ್ತಾವ, ಕಾಣಂಗಿಲ್ಲ. ಈ ಮೊಗ್ಗಿನ ಹರಿತಿರ್ತಲ್ಲ ಆ ಟೈಮಲ್ಲಿ ಉಡಿ ಕಟ್ಕೊಂಡು ಮಗ್ಗ ಹರಿತಿರ್ತಾರ ಹೆಣ್ಮಕ್ಳೆಲ್ಲ. ಆ ಉಡಿಯಲ್ಲೇನೆ ಎಷ್ಟೋ ಅವರು ಹುಳುಗಳು ಬಂದು ಕೆಳಗಡೆ ಕಲೆಕ್ಟ್ ಆಗಿಬಿಡ್ತಾವ. ಇದು ಎಷ್ಟೋ ಸಲ ಫೀಡ್ಸಿಟ್ಟು ಹೋದಾಗ ಆ ರೈತರು ಹೂವರಿ ಅಂತ ನಮಗೆ ತೋರಿಸ್ದಂಗಂತ ಒಂದು ಅನುಭವಗಳು ನಮಗಿದಾವೆ. ಸೊ ಈ ರೀತಿ ಆಗುತ್ತೆ. ಸೊ ಅದಕ್ಕೆ ಈ ಒಂದು ಏನು ಮಗು ಕೊರಕವನ್ನ ರೈತ ಬಾಂಧವರು ಯಾವ ರೀತಿ ಮಾಡಪ್ಪ ಅಂತಂದ್ರೆ, ಒಂದು ಇವೆಲ್ಲ ನಾನು ಮೊದಲು ಹೇಳಿದಂತ ಕ್ರಮಗಳು ಒಂದು. ಅದ್ ಜೊತೆಗೆ ಇದು ಜಾಸ್ತಿ ಆದಾಗ ಇವನ್ ಬೇವಿನ ಎಣ್ಣೆನೂ ಕೂಡ ಕೆಲಸ ಮಾಡುತ್ತೆ. ಬೇವಿನ ಎಣ್ಣೆ ಅವೆಲ್ಲ ಇದೆಲ್ಲ ಹೇಳ್ದಂಗೆ ಇದಕ್ಕೆ ಆದಂತವಂತಂದ್ರೆ ಇಮಾಮೆಕ್ಟಿನ್ ಬೆಂಜೇಟ್ ಅಂತ ಬರ್ತದೆ, ಬೆಂಜೇಟ್. ಅದನ್ನ ಪ್ರತಿ ಲೀಟರ್ ನೀರಿಗೆ 0.3 ಗ್ರಾಂ ಆ ಪ್ರಮಾಣದಲ್ಲಿ ಹಾಕಿ ಸಿಂಪಡಣೆ ಮಾಡಿದ್ರೆ ಅದು ಕಡಿಮೆ ಆಗುತ್ತೆ. ಇಲ್ಲ ಕ್ಲೋರೋಜನ್ ಅಂತ ಏನು ಕರಿತೇವಲ್ಲ ಅದು ಕ್ಲೋರಾಂಟ್ರನಿಲಿಪ್ರೋಲ್, ಅದನ್ನು ಕೂಡ ಮಾಡಬಹುದು. ಅದನ್ನು ಕೂಡ 0.3 ಮಿಲಿಲೀಟರ್ ಪ್ರತಿ 1 ಲೀಟರ್ ನೀರಿಗೆ ಹಾಕಿ ಅದನ್ನು ಕೂಡ ಸಿಂಪಡಣೆ ಮಾಡಿದ್ರೆ ಈ ಒಂದು ಮಗು ಕೊರಕದ ಹಾವಳಿನ ಕಡಿಮೆ ಮಾಡೋಕೆ ಸಾಧ್ಯತೆ ಇದೆ. ಸೊ ಈ ರೀತಿ ಇದೆ. ಇದು ಆದನೆ ಅಂದ್ರೆ ಮತ್ತೆ ಇನ್ನು ಜಾಸ್ತಿ ಅಷ್ಟೊಂದು ಪ್ರಾಬ್ಲಮ್ಸ್ ಇಲ್ಲ. ಇನ್ನು ಎಲೆ ತಿನ್ನೋ ಹುಳುಗಳು ಅದು ಇದು ಬರುತ್ತೆ, ಕೆಲವೊಂದ್ಸರಿ ಎಲೆ ಮೇಲೆ ಚಿಗುರು ಬರ್ತಿರ್ತಲ್ಲ, ಆ ಚಿಗುರು ಬಂದಾಗ ಒಂದು ತಿಗಣೆ ಬರ್ತದೆ, ತಿಗಣೆ ಜಾತಿ ಹುಳು ಬರ್ತದೆ, ಅದು ಬಂದು ಮೊಗ್ಗುಗಳನ್ನ ಈ ತರ ಚುಚ್ಚಿ ರಸ ಇರೋದ್ರಿಂದ ತುದಿಗಳೆಲ್ಲ ಒಣಕಿಂತ ಹೋಗ್ತವೆ, ಮೇಲ್ಗಡೆಯಿಂದ ಒಣಕಿಂತ ಹೋಗ್ತವೆ. ಇದು ಪ್ರಾರಂಭದಲ್ಲೇ ಬರುತ್ತೆ, ಆಕ್ಚುಲಿ ಇದು ಬರೋದು ಅವಾಗೇ ಬರ್ತದೆ. ಸೊ ಆ ಟೈಮಲ್ಲಿ ಬಂದಾಗ ಅದನ್ನ ನೋಡ್ಕೊಂಡು ಅದ ಒಂಥರ ಎಲೆ ಸುಟ್ಟಂಗೆ ಮೇಲ್ಗಡೆಯಿಂದ ಒಣಕಿಂತ ಬರ್ತದಲ್ಲ, ಆ ಟೈಮಲ್ಲಿ ಮಾಮೂಲಿ ಔಷಧಿಗಳು ಕ್ಲೋರೋಪೆರಿಪಾಸ್ 2 ಮಿಲಿಲೀಟರ್ ಅಥವಾ ಪ್ರೊಫೆನಫಾಸ್ 2 ಮಿಲಿಲೀಟರ್ ಇದು ಯಾವ್ದಾದ್ರು ಒಂದು ಮಾಡಿದ್ರೆ ಸಾಕು. ಕೆಲವೊಂದ್ಸರಿ ಇದು ಬರಲ್ಲ, ಕೆಲವೊಂದ್ಸರಿ ಕಂಡು ಬರ್ತದೆ. ಇದು ನಾವು ನಮ್ಮ ಅಡಗಲಿ ಭಾಗದಲ್ಲಿ ಅಗ್ರಿಬೊಮ್ಮಡಿ ಹೊಸಪೇಟೆ ಆ ಬದಲ ಕೆಲಸ ಮಾಡ್ಬೇಕಾರ ಇದನ್ನು ಸುಮಾರು ನೋಡ್ತಾ ಇದ್ದೆ. ಸೊ ಅದನ್ನು ಸಿಂಪಡಣೆ ಮಾಡಿದ್ರೆ ಸಾಕು, ಅದು ಕಡಿಮೆ ಆಗ್ತದೆ, ಅದೇನು ಭಾಳ ತೊಂದರೆ ಕೊಡಲ್ಲ. ಯಾವಾಗಲೂ ಬಂದಾಗ ಅದು ನೋಡ್ಕೊಂಡು ರೈತ ಬಂದವರು ಅದನ್ನ ಮಾಡ್ಬೋದು. ಇನ್ನು ಬಿಟ್ರೆ ಥ್ರಿಪ್ಸ್ ನುಸಿ ಅಂತ ಬರ್ತದೆ, ಇದು ಯಾವಾಗ ಈಗೇನು ಮೊಗ್ಗು ಎಲ್ಲ ಚೆನ್ನಾಗಿ ಬಿಡ್ತಾ ಇರ್ತದೆ ಆ ಟೈಮಲ್ಲಿ ಜೂನ್ ಜುಲೈ ನಂತರ ಸ್ಟಾರ್ಟ್ ಆಗ್ತದೆ. ಇವನ್ನು ಸೆಪ್ಟೆಂಬರ್ ಮಟ್ಟನ ಇದು ಇರ್ತದೆ, ಸೆಪ್ಟೆಂಬರ್ ಅಕ್ಟೋಬರ್ ಮಟ್ಟನ ಹೂವಿನಲ್ಲಿ ಆ ಥ್ರಿಪ್ಸ್ ನುಸಿಗಳು ಎಲ್ಲ ಹೂವನ್ನ ರಸ ಇರೋ ಒಂಥರ ಹೂವು ಏನಾಗ್ತದೆ ಗೊತ್ತಾ, ನೀವು ಮಾರ್ಕೆಟ್ ಅಲ್ಲಿ ನೋಡಿರ್ತೀರಿ ಒಂಥರ ಕೆಂಪು ಕೆಂಪು ಕೆರೆದಂಗೆ ಆಗಿರ್ತಾವ ಅವು, ಯಾಕಂದ್ರೆ ಥ್ರಿಪ್ಸ್ ಪ್ರಾಬ್ಲಮ್. ಅದು ಸ್ವಲ್ಪ ಬೆಳ್ಳಗಿರಲ್ಲ ಹೂವು. ಈಗ ಮಲ್ಲಿಗೆ ಅಂದ್ರೆ ಬೆಳ್ಳಗೆ, ಮಲ್ಲಿಗೆ ತರ ಬೆಳ್ಳಗೆ ಅಂತಾರೆ, ಮಲ್ಲಿಗೆ ತರ ಬೆಳ್ಳಗೆ ಅಂತ ಹೇಳ್ತಾರೆ ಹೇಳ್ಬೇಕಾರೆ, ಮಲ್ಲಿಗೆ ತರ ಬೆಳ್ಳಗೆ. ಆ ಮಲ್ಲಿಗೆ ತರ ಬೆಳ್ಳಗೆ ಅದ್ರ ಬೆಳ್ಳಗೆನೆ ಅದು ಕಂದು ಬಣ್ಣ ಆಗಿಬಿಟ್ಟಿರ್ತದೆ ಸ್ವಲ್ಪ ಆ ಥ್ರಿಪ್ಸ್ ಡ್ಯಾಮೇಜ್ ಇಂದ, ಅದ ಹಿಂಗ್ ಉಜ್ಜಿ ರಸ ಇರೋದ್ರಿಂದ ಅಲ್ಲಿ ಕೆರೆದಿರ್ತಲ್ಲ ಆ ಭಾಗ ಒಂಥರ ಕಂದು ಬಣ್ಣ ಆಗಿಬಿಡ್ತದೆ. ನೀವು ನೋಡಿರ್ತೀರಿ ಬಹಳ ಆ ತರ ಪ್ರಾಬ್ಲಮ್ಸ್ ಈ ಥ್ರಿಪ್ಸ್ ಇಂದ ಆಗುತ್ತೆ. ಈ ಥ್ರಿಪ್ಸ್ ಬಂತಪ್ಪ ಅಂದ್ರೆ ಇದು ಸಾಮಾನ್ಯವಾಗಿ ಥ್ರಿಪ್ಸ್ ಅನ್ನ ನಾವು ಇಮಿಡಾಕ್ಲೋಪ್ರಿಡ್ ಅನ್ನ ಸ್ಪ್ರೇ ಮಾಡಬಹುದು, ಬೇವಿನ ಔಷಧಿ ಮಾಮೂಲಿ ಇದು ಎಲ್ಲದಕ್ಕೂ ಒಂದ್ ನಡುವೆ ಇದು ರೈತರು ಬೇವಿನ ಔಷಧಿ ಒಂದ್ ರೌಂಡ್ ಇಟ್ಕೊಂಡಿರ್ಬೇಕು, ಅದು ನಡುವೆ ಏನಾರ ಒಂದ್ ರೌಂಡ್ ಸ್ಪ್ರೇ ಸಿಂಪಡಣೆ ಮಾಡಬೇಕು. ಬಂದಾಗ ಮಾತ್ರ ತೀವ್ರತೆ ಹೆಚ್ಚಾದಾಗ ಮಾತ್ರ ಕೆಮಿಕಲ್ಸ್ ಏನು ರಾಸಾಯನಿಕಗಳಿಗೆ ನಾ ಹೇಳಿದ್ನೆಲ್ಲ ಇಂಥವನ್ನ ಮಾಡಬಹುದು. ಇಲ್ಲಾಂದ್ರೆ ಬೇವಿನ ಎಣ್ಣೆ ಒಂದು ಇಟ್ಕೊಂಡ್ರೆ ಒಂದು ಪರಿಸರಕ್ಕೂ ಇದು ಮತ್ತೆ ಮುಡಿತಾರೆ ಎಲ್ಲ ಇದನ್ನ ತಲೆ ಮೇಲೆ ಮುಡಿತಾರೆ ಎಲ್ಲ ಇದು ಮಾಡ್ತಾರೆ. ಆದಷ್ಟು ಕೆಮಿಕಲ್ನ ಕಡಿಮೆ ಮಾಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಎಲ್ಲಿ ಜಾಸ್ತಿ ತೀವ್ರತೆ ಇದೆ ಅಂತ ಒಂದು ಸಂದರ್ಭದಲ್ಲಿ ಈ ತರ ಏನು ಕೆಮಿಕಲ್ಗಳು ಅಂದ್ರೆ ರಾಸಾಯನಿಕಗಳನ್ನು ಮಾಡಬಹುದು. ಅದೇ ಥ್ರಿಪ್ಸ್ ನುಸಿಗೆ ಇಮಿಡಾಕ್ಲೋಪ್ರಿಡ್, ಥೈಮೆಥಾಕ್ಸಾಮ್, ಆಮೇಲೆ ಅಸ್ಟಿಂಪ್ರಿಡ್, ಆಮೇಲೆ ಇತ್ತೀಚೆಗೆ ಎಲ್ಲ ಉಲ್ಲಾಲ ಅಂತ ಬಹಳಷ್ಟು ಬಂದ ಔಷಧಿಗಳು, ಅದು ಅಂತರ್ವ್ಯಾಪಿ ಕೀಟನಾಶಕಗಳು, ಅವನ್ನ ಬಳಕೆ ಮಾಡಬಹುದು. ತಜ್ಞರನ್ನ ಸಂಪರ್ಕ ಮಾಡಬಹುದು ಅಥವಾ ನಮ್ಮನ್ನ ಸಂಪರ್ಕ ಮಾಡಬಹುದು. ಈ ರೀತಿ ಮಾಡಿದ್ರೆ ಇದು ಹಾವಳಿನ ಕಡಿಮೆ ಮಾಡಬಹುದು. ಇನ್ನು ರೋಗ ಅಂತ ನಾನು ಹೇಳಿದೆ, ರೋಗದಲ್ಲಿ ಇದಕ್ಕೆ ಬರೋದು ಸಾಮಾನ್ಯ ಎಲೆ ಚುಕ್ಕಿ ರೋಗ ಒಂದು ಬರ್ತದೆ ಸ್ವಲ್ಪ ಪ್ರಮಾಣದಾಗೆ, ಅಷ್ಟೇನು ಹೇಳ್ಕೊಳ್ಳೋ ಮಟ್ಟದಲ್ಲಿ ಬರೋದಿಲ್ಲ. ಅದನ್ನ ಮ್ಯಾನೇಜ್ ಮಾಡಬಹುದು, ಬಹಳಷ್ಟು ಔಷಧಿಗಳು ಸಿಗುತ್ತೆ, ಸಾಪ್ ಅಂತ ಬರ್ತದೆ, ಎಕ್ಸಾಕೋನೋಸಲ್ ಅಂತ ಬರ್ತದೆ, ಯಾವ್ದಾದ್ರು ಔಷಧಿಗಳನ್ನ ಮಾಡಿದ್ರೆ ಸರಿ ಆಗ್ತವೆ. ಇನ್ನು ಸೊರಗು ರೋಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇದ್ದಾಗ, ಸೊರಗು ರೋಗ ಅಂದ್ರೆ ಗಿಡ ಒಣಗಿ ಬಿಡ್ತದೆ, ಈಗ ಫಸ್ಟ್ ಗಳದೆ ಆಗದಂಗಾಗಿ ಎಲ್ಲ ಎಲೆ ಬತ್ಕೊಂತ ಹೋಗ್ತವೆ, ಆಮೇಲೆ ಏನಾಗ್ತವೆ ಅದು ಗಿಡ ಸಂಪೂರ್ಣ ಒಣಗಿ ಹೋಗ್ಬಿಡ್ತದೆ ಸೊರಗುದಿಂದ. ಆ ತರ ಒಂದು ಸಮಸ್ಯೆಗಳಾಗ್ತವೆ. ಇದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಗಿಡ ಕಾಪಾಡ್ಕೋಬೇಕು. ತಮಗೊಂದು ಮಾಹಿತಿ ಹೇಳಿಲ್ಲ ನಾನು, ಒಂದು ಸರಿ ಗಿಡ ಅವ್ರು ಹಚ್ಚಿದ್ರಪ್ಪ ಅಂದ್ರೆ ಕೆಲವೊಬ್ಬ ರೈತರು 30 ವರ್ಷಗಂಟ್ಲೆ ಕಾಪಾಡ್ಕೊಂಡಿರ್ತಕ್ಕಂಥ 30-35 ವರ್ಷಗಂಟ್ಲೆ ಒಂದು ಸರಿ ನಾಟಿ ಮಾಡಿದಂತ ತೋಟಗಳು, ಹೂವಿನ ತೋಟಗಳು 30-35 ವರ್ಷಗಂಟ್ಲೆ ಇರತಕ್ಕಂಥ ಇರ್ತವೆ. ಸೊ ಹಂಗಾಗಿ ಆ ಒಂದು ಗಿಡ ಹೋಯ್ತಪ್ಪ ಅಂದ್ರೆ ಅವರಿಗೆ ಸಂಪೂರ್ಣ ಲಾಸ್ ಆಗುತ್ತೆ. ಸೊ ಅಂಥದ್ದೇನಾರ ಬಂತಂದ್ರೆ ಆ ಸೊರಗು ರೋಗದ ಲಕ್ಷಣ ಕಾಣ್ತಪ್ಪ ಅಂದ್ರೆ ರೈತಪ್ಪ ಅಂದ್ರೆ ಏನ್ ಮಾಡ್ಬೇಕು, ಅದನ್ನ ಟ್ರೀಟ್ ಮಾಡ್ಬೇಕು ಸರಿಯಾದ ರೀತಿಯಲ್ಲಿ. ಆ ಗಿಡನ ಮೊದಲಿಗೆ ಇತ್ತಪ್ಪ ಅಂದ್ರೆ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಗುರುತಿಸಿದ್ರೆ, ಮೊದಲಿಗೆ ಗುರುತಿಸಿದ್ರೆ ಅದನ್ನ ಎಲ್ಲ ನಾವು ಸಾಪು ಇದನ್ನ ಡ್ರೆಂಚಿಂಗ್ ಮಾಡಬಹುದು. ಅಂದ್ರೆ 2 ಗ್ರಾಂ ಪ್ರತಿ 1 ಲೀಟರ್ಗೆ ದ್ರಾವಣ ಮಾಡ್ಕೊಂಡು ಆ ಬುಡದ ಸುತ್ತಲೂ ಸುರಿತಕ್ಕಂಥದ್ದು ಮಾಡ್ಬೋದು. ಮತ್ತೆ ನಾವು ಟ್ರೈಕೋಡರ್ಮಾದನ್ನೆಲ್ಲನೂ ಬಳಕೆ ಮಾಡಬಹುದು. ಈಗೇನ್ ಹರಡುವಿಕೆ ಪ್ರಮಾಣ ಆಜುಬಾಜು ಸ್ಪ್ರೆಡ್ ಆಗೋದು ಆಗದಂಗೆ ಟ್ರೈಕೋಡರ್ಮಾನ ನಾವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಸೇರಿಸ್ಕೊಂಡು ಗಿಡ ಸುತ್ತಲೂ ನಾವು ರಿಂಗ್ ಮಾಡಿ ಕೊಡ್ಬೋದು. ಆ ರೀತಿ ಮಾಡೋದ್ರಿಂದ ಸೊರಗೊರನ್ ಮಾಡ್ಬೋದು. ಒಂದು ಗಿಡ ಹೋಯ್ತಪ್ಪ ಅಂದ್ರೆ ಇನ್ನೊಂದು ಗಿಡಕ್ಕೆ ಹೋಗದಂಗೆ ನಾವು ತಡಿಬೇಕು. ಆದಷ್ಟು ಡ್ರಿಪ್ ಹಾಕಿದ್ರೆ ಭಾಳ ಒಳ್ಳೇದು. ಅಲ್ಲಿ ಏನಾಗುತ್ತೆ, ಒಂದರಿಂದ ಒಂದು ರೋಗಾಣುಗಳು ಪ್ರಸರಣ ಆಗೋದಿಲ್ಲ. ಯಾಕಂದ್ರೆ ಅದೇನಾಗುತ್ತೆ, ಹರಿ ನೀರು ಇತ್ತಂದ್ರೆ ರೋಗಾಣುಗಳು ಈ ಗಿಡದಿಂದ ಇನ್ನೊಂದು ಗಿಡಕ್ಕೆ ಭಾಳ ಈಸಿಯಾಗಿ ಮುಂದಕ್ಕೆ ಪ್ರಸರಣ ಆಗಿ ಪಕ್ಕದ ಗಿಡಕ್ಕೂ ಹೋಗ್ತಕ್ಕಂತ ಇರ್ತದೆ. ಅದನ್ನ ನೋಡ್ಬೇಕು. ಆಮೇಲೆ ನೀರು ನಿಲ್ದಂಗೆ ಕಾಪಾಡ್ಕೋಬೇಕು. ಈಗ ಮಳೆ ಏನಾರ ಬಂತು, ಜಾಸ್ತಿ ಬಂತು ಅಂದಾಗ ಕೆಲವೊಂದ್ಸಲ ಅತಿವೃಷ್ಟಿ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಮಳೆ ಜಾಸ್ತಿ ಅಂತ ಟೈಮಲ್ಲಿ ಬಸಿಗಾಲವೇ ಮಾಡ್ತಕ್ಕಂಥದ್ದು, ನೀರು ನಿಲ್ದಂಗೆ ಮಾಡ್ಕೊಳ್ಳೋದು. ಈ ಸೊರಗರು ಏನಾಗುತ್ತೆ, ಉಲ್ಬಣ ಆಗ್ಬಿಡುತ್ತೆ. ನೀರು ನಿಂತಪ್ಪ ಅಂದ್ರೆ ಜಾಸ್ತಿ ಆಗ್ಬಿಡ್ತದೆ. ಯಾಕಂದ್ರೆ ರೋಗಾಣುಗಳು ಜಾಸ್ತಿ ವೃದ್ಧಿ ಆಗ್ತವೆ, ನೀರುಗಳನ್ನ ಜಾಸ್ತಿ ಹಾನಿ ಮಾಡಿ ಅದು ಮುಂದೆ ಸಂಪೂರ್ಣ ಗಿಡ ಹಾಳಾಗಿ ಅಥವಾ ಸತ್ತು ಹೋಗ್ತಕ್ಕಂಥದ್ದು. ಅದಕ್ಕೆ ಅದಕ್ಕೆ ನೀರನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಈ ಸೊರಗರದಲ್ಲಿ ಬಹಳ ಮುಖ್ಯ ಆಗ್ತತಿ. ಸೊ ಇಷ್ಟನ್ನ ಮಾಡಿದ್ರೆ ಇದು ಮಾಡ್ಬೋದು. ಇನ್ನು ಇನ್ನೊಂದು ಹೇಳ್ಬೇಕಂದ್ರೆ ದುಂಡು ಮಲ್ಲಿಗೆಯಲ್ಲಿ ಒಂದು ಮಿಡ್ಜ್ ಬರ್ತದೆ, ಒಂಥರ ನೊಣ ಜಾತಿಯ ಹುಳು ಬರ್ತದೆ, ಅದು ಕೆಂಪಾಗಿಬಿಡ್ತಾವ ಮೊಗ್ಗುಗಳು. ಅದು ಮಿಡ್ಜಿಂದ ಆಗ್ತಕ್ಕಂಥದ್ದು. ಅದೇನಾರ ಬಂದ್ರೆ ಇದು ನಾನು ಆಗಲೇ ಹೇಳಿದಂಗೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಅವೇ ಕೆಲಸ ಮಾಡ್ತವೆ, ಅವನ್ನೇ ಮಾಡ್ಬೋದು ಮಿಡ್ಜ್ ಪ್ರಾಬ್ಲಮ್ ಇದ್ರೆ. ಸೊ ಇಷ್ಟು ಪ್ರಾಬ್ಲಮ್ಸು ಅದಾವೆ. ಅದಕ್ಕೆ ಇವನ್ನ ಸರಿಯಾದ ರೀತಿಯಲ್ಲಿ ಗುರುತಿಸ್ಕೊಂಡು ಒಂದು ರೈತರು ಮ್ಯಾನೇಜ್ ಮಾಡ್ಬೇಕು, ನಿರ್ವಹಣೆ ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ನಮ್ಮನ್ನು ಸಂಪರ್ಕ ಮಾಡ್ಬೇಕು, ಅಥವಾ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಕೃಷಿ ಇಲಾಖೆಗಳು ಇರ್ಬೋದು, ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು ಇರ್ತವೆ. ಅಲ್ಲಿನ ನೀವು ಸ್ಯಾಂಪಲ್ ತಗೊಂಡು ಹೋಗಿ ಅದನ್ನ ಕೊಟ್ಟು ನೋಡಿ ಸರಿಯಾದ ರೀತಿಯಲ್ಲಿ ಉಪಚಾರ ಮಾಡಿದ್ರೆ ಇಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋಕ್ಕೆ ಬಹಳ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಜೊತೆಗೆ ಸರಿಗ ರೈತ ಬಾಂಧವರು ನಮ್ಮಲ್ಲಿದ್ದಾರೆ, ಅಲ್ಪ ಸ್ವಲ್ಪ ನೀರಿದ್ದಂಥವ್ರು ಹನಿ ನೀರಾವರಿಯನ್ನು ಮಾಡಿಕೊಂಡು ಬೇರೆ ಬೇರೆ ಜಾತಿಯ ಹೂವುಗಳನ್ನು ಹಾಕೊಂಡು ಒಳ್ಳೆಯ ಸಮೃದ್ಧಿಯ ಬದುಕನ್ನು ದಿನನಿತ್ಯದ ಆದಾಯವನ್ನು ಅವರು ಗಳಿಸ್ತಿದ್ದಾರೆ. ಕೊನೆಯದಾಗಿ ಏನು ಹೇಳ್ತೀರಿ, ಹೂವಿನ ಬೇಸಾಯದಿಂದ ರೈತರ ಆದಾಯ ಹೆಂಗೆ ಹೆಚ್ಚಾಗಲಿಕ್ಕೆ ಸಾಧ್ಯತೆ ಇದೆ, ರೈತ ಬಾಂಧವರು ಯಾವ ರೀತಿಯಲ್ಲಿ ಮುಂದೆ ಬರಬೇಕಂತ ಹೇಳ್ತೀರಿ? ಇದು ಹೂವಿನ ಬೇಸಾಯ ಭಾಳ ಒಳ್ಳೆಯ ಬೇಸಾಯ ಅಂತಲೇ ಹೇಳ್ಬೋದು. ಏನಂದರೆ ಇದು ವರ್ಷವಿಡೀ ಕೆಲಸ ಸಿಗ್ತದೆ, ಮನೆಯವರೆಲ್ಲರೂ ಕೆಲಸ ಮಾಡ್ಬೋದು. ಒಂದು ಅರ್ಧ ಎಕರೆ ಮಾಡಿದ್ರಪ್ಪ ಅಂದ್ರೆ ಮನೆಯಲ್ಲಿರ್ತಕ್ಕಂಥ ಇಬ್ಬರು ಮೂರು ಜನ ಬೆಳಗ್ಗೆ ಒಂದು 6:30 ಶುರುವಾದರೆ ಒಂದು 10:30 ಒಂದು 1:30 ಕೆಲಸ ಮುಗಿಬಿಡ್ತದೆ, ಆಮೇಲೆ ಏನಿರಲ್ಲ. ಇಷ್ಟು ಮಾಡಿದ್ರೆ ಮತ್ತೆ ಮಾರ್ಕೆಟ್ಗೆ ಅವರೇ ಬಂದು ಹೋಗ್ತಾರೆ, ಇಲ್ಲ ಒಂದು ಗಾಡಿ ಇದ್ರೆ ಅದು ತೊಗೊಂಡು ಹೋಗ್ಬಿಡ್ತಾರೆ. ಈ ರೀತಿ ವ್ಯವಸ್ಥೆ ಈಗ ಭಾಳಷ್ಟು ಅನುಕೂಲ ಇದೆ, ಮೊದಲಂಗೇನಿಲ್ಲ. ಪಕ್ಕದಲ್ಲಿ ಮಾರ್ಕೆಟ್ಗಳಿಗೆ ತಗೊಂಡೋಗಿ ನಿಮ್ಮ ಬಿಲ್ ಎಲ್ಲ ಮಾಡಿಬಿಡ್ತಾರೆ. ಸೊ ಇವೆಲ್ಲ ಜನರಲ್ ಆಗಿ ನಾ ಹೇಳ್ತೇನೆ ರೈತರಿಗೆ, ಬಿಡಿಸುವಂತ ಒಂದು ವ್ಯವಸ್ಥೆ ಒಂಚೂರು ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಆದಾಯ. ಈ ಸೂಜಿ ಮಲ್ಲಿಗೆಯಲ್ಲಿ ಮಾತ್ರ ಒಂದೇ ಸರಿ ಹೂವು ಅರಳತ್ತೆ ಅಂದ್ರೆ ಮುಗಿತಾ, ಅದು ವೇಸ್ಟ್. ಅದು ಅದನ್ನ ನೆಕ್ಸ್ಟ್ ಡೇ ಹರಿಯಕ್ಕೆ ಬರಲ್ಲ, ಮೊಗ್ಗನ್ನೇ ಹರಿಬೇಕು, ಮೊಗ್ಗೇ ವ್ಯಾಲ್ಯೂ ಅದಕ್ಕೆ. ಆಮೇಲೆ ಅದು ಹರಳಕ್ಕಿಂತ ಆಮೇಲೆ ವಿಚಾರ, ಬಟ್ ಮೊಗ್ಗನ್ನ ಹರಿದು ಅದನ್ನ ಕಳಿಸಿದ್ರೆ ಅದು ಕಟ್ಟಿ ಮಾರಾಟಕ್ಕೆ ಎಲ್ಲದಕ್ಕೂ ಅದು ಸೂಕ್ತ ಆಗ್ತದೆ, ಆಮೇಲೆ ಒಳ್ಳೆ ಆದಾಯ ಬರ್ತದೆ. ನೀವು 1 ಎಕರೆ ಏನು ಮಾಡಿದ್ರಪ್ಪ ಅಂದ್ರೆ, ನಾನು ನನ್ನ ಇದರಲ್ಲಿ ಹೇಳ್ಬೇಕಂದ್ರೆ ಎಲ್ಲಾ ಖರ್ಚು ತೆಗೆದು ವರ್ಷಕ್ಕೆ 1 ಎಕರೆ ಒಬ್ಬ ರೈತ ಮಾಡ್ತಾನಪ್ಪ ಅಂದ್ರೆ ಎಲ್ಲಾ ಖರ್ಚು ತೆಗೆದು ಕನಿಷ್ಠ ಅಂದ್ರೆ 2 ಲಕ್ಷ ಉಳಿಸ್ಬಹುದು. ಇದು ಮಾತ್ರ ಸಾಧ್ಯತೆ ಇದೆ. ಯಾವುದೇ ಒಂದು ವ್ಯವಸಾಯದಲ್ಲಿ ಇಷ್ಟು ಪ್ರಮಾಣದ ಲಾಭ ಇಲ್ಲ. ಅದರಲ್ಲಿ ನಮ್ಮ ನಾನು ಹೇಳಿದಂಗೆ ನಾನು ಹೂವಿನ ಅಡಗಲಿ ನೋಡಿದ್ದೀನಿ, ಹೂವಿನ ಅಡಗಲಿ ಬಹಳಷ್ಟು ವರ್ಷ ಕೆಲಸ ಮಾಡಿದಂತ ಅನುಭವನ ಶೇರ್ ಮಾಡ್ಕೊಂತೀನಿ. ಅಲ್ಲಿ ಒಂದೊಂದು 1/2 ಎಕರೆ ಇದ್ದಕ್ಕಂಥ ರೈತರು ಬಹಳ ಸುಖವಾಗಿ ಅದನ್ನ ಬೆಳೆಸಿ ಚೆನ್ನಾಗಿರತಕ್ಕಂಥ ನೋಡ್ತಾ ಇದೀವಿ ನಾವು. ಹಂಗಾಗಿ ಹೂವಿನ ಬೆಳೆ ಅದರಲ್ಲಿ ಮಲ್ಲಿಗೆ ಬೇಸಾಯ ಒಂದು ಆದಾಯ ತರತಕ್ಕಂಥ ಬೆಳೆ, ಒಂದು ಸರಿಯಾದ ರೀತಿಯ ಒಂದು ಮಾರ್ಗದರ್ಶನ ತಗೊಂಡು ಮಾಡಿದ್ರೆ ಬಹಳ ಒಳ್ಳೇದಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೆಯದು ಸರ್. ಮುಖ್ಯವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನ ರೈತರಾಗಿರ್ಬೋದು ಅಥವಾ ಕಾರ್ಯಕ್ರಮವನ್ನು ಕೇಳಿ ತಾವು ಮಲ್ಲಿಗೆ ಹೂವಿನ ಬೇಸಾಯವನ್ನು ಮಾಡಬೇಕಪ್ಪ ಅಂತಂದ್ರೆ ಅವರಿಗೆ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ನಿಮ್ಮನ್ನ ಹೇಗೆ ಸಂಪರ್ಕ ಮಾಡ್ಕೋಬೇಕು? ನಮ್ಮದು ದೂರವಾಣಿ ಸಂಖ್ಯೆ ತಾವು ತಗೋಬಹುದು 9989 9986277793. ಸಂಪರ್ಕ ಮಾಡಿದ್ರೆ ನಾವು ಲಭ್ಯ ತಮಗಿರ್ತೀವಿ ನಾವು. ಒಳ್ಳೆಯದು ಸರ್. ಸಾಕಷ್ಟು ಮಾಹಿತಿಯನ್ನು ನಮ್ಮ ಮಲ್ಲಿಗೆ ಹೂವಿನ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ವಿವರವಾದಂಥ ಒಂದು ಮಾಹಿತಿಯನ್ನು ಮಾಡಿಕೊಟ್ರಿ. ಮುಖ್ಯವಾಗಿ ಭೂಮಿಯ ಸಿದ್ಧತೆ ಆಗಿರ್ಬೋದು, ಮಣ್ಣಿನ ಒಂದು ಗುಣಧರ್ಮ ಆಗಿರ್ಬೋದು, ಮತ್ತು ತಳಿಗಳಾಗಿರ್ಬೋದು, ಮತ್ತು ಮುಖ್ಯವಾಗಿ ಸಸ್ಯ ಸಂರಕ್ಷಣೆಗೆ ಬಂದರೆ ಯಾವ ರೀತಿಯಾಗಿ ನಾವು ಅದನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ, ಗುಣಮಟ್ಟದ ಹೂವನ್ನು ನಾವು ಹೇಗೆ ಬೆಳೆಸಬಹುದು ಎಂಬಂಥ ಒಂದು ಮಾಹಿತಿಯನ್ನು ಸುದೀರ್ಘವಾಗಿ ರೈತ ಬಾಂಧವರಿಗೆ ತಿಳಿಸಿಕೊಟ್ರಿ. ತಾವು ಹೇಳಿದ ದೂರವಾಣಿ ಸಂಖ್ಯೆಗೆ ಏನಾದರೂ ಸಮಸ್ಯೆ ಬಂತು ಅಂತಂದರೆ ನಿಮ್ಮನ್ನು ಸಂಪರ್ಕ ಮಾಡಿ ಮಾಹಿತಿ ಪಡೆದುಕೊಂಡು ಹೂವಿನ ಬೇಸಾಯಕ್ಕೆ ರೈತ ಬಾಂಧವರು ಅಲ್ಪ ಪ್ರಮಾಣದಲ್ಲಿ ಮುಂದೆ ಹೋಗ್ತಾ ಅವರ ಒಂದು ಆದಾಯ ಹೆಚ್ಚಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಲ್ಲಿಗೆ ಹೂವಿನ ಬೇಸಾಯ ಕ್ರಮಗಳು ಕುರಿತು ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಇವರು ಸಮಿತಿ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಭತ್ತ ರಾಜಹಂಸ ಕನಿಷ್ಠ 2159 ಹಾಗೂ ಗರಿಷ್ಠ 2159 ರೂಪಾಯಿಗಳು. ಇನ್ನು ಕೆಂಪು ತೊಗರಿ 5012 6412 ರೂಪಾಯಿಗಳು. ಇನ್ನು ಹೆಸರು ಜವಾರಿ 4769 9211 ರೂಪಾಯಿಗಳು. ಶೇಂಗಾ ಗುಂಗ್ರಿ 3845 4721 ರೂಪಾಯಿಗಳು. ಸೂರ್ಯಕಾಂತಿ 5155 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕ್ವಿಂಟಾಲ್ ಪ್ರಮಾಣದಲ್ಲಿ ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಕೇಳಬಂದ್ರೆ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:21 ಆಗುತ್ತಲಿದೆ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುಕ್ಕನಹಟ್ಟಿಯ ಸಕ್ರೆವ್ವ ರಾಮಪ್ಪ ಮತ್ತು ಬೆಂಡೆವಾಡ್ ಹಾಗೂ ಸಂಗಡಿಗರಿಂದ ಚೌಡಿಕಿ ಪದಗಳು. ಆರಂಭದಲ್ಲಿ ಒಂದು ಪ್ರಕಟಣೆ. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಮ್ಯಾ ಮಾಡಿ ತೊಟ್ಕೊಂಡಾರವರು ಮದುವೆ ತಗೋತ.